ಈ ಸಿರಿಯಾಳ ರಾಜನು ತನ್ನ ಮಗನ ತಲೆಯನ್ನು ಕುಟ್ಟಿ ಪಾಕ ಮಾಡಿ ಜಂಗಮರಿಗೆ ಉಣಿಸಿದ ಕಥೆಯನ್ನು ಕೇಳಿಲ್ಲವೇ ತಾಯಿ? ನಿನ್ನ ಸಂತಾನ ಸಾವಿರವಾಗಲಿ, ನಿನ್ನ ಬಳ್ಳಿ ಹಬ್ಬಲಿ, ನನಗೆ ತುತ್ತು ಪ್ರಸಾದವನ್ನು ನೀಡಿ ಕಳಿಸಮ್ಮ ತಾಯಿ. ಹಾ, ನೀನೇ ಪುಣ್ಯವೆಂದು ನನಗೆ ಗೊತ್ತಾಗಲಿಲ್ಲಪ್ಪ, ನಿನಗೆ ಪ್ರಸಾದವನ್ನು ಕೊಡಿಸುತ್ತಿದ್ದೆ. ತಂಗೇನಾಗಮ್ಮ ಬಸಮ್ಮ, ಏಕೆತ್ತವ್ರೆ ಸ್ವಾಮಿಗಳು ಬಾಳಸದಂತೆ ಕಾಣುತ್ತದೆ. ಹೌದು ಅತ್ತವ್ರೆ, ಇವರಿಗೆ ತಂದು ಚೆನ್ನಾಗಿ ಉಣಿಸಿ ಕಳಿಸಿರಿ. ಆಗಲಿ ಅತ್ತವ್ರೆ. ತಂಗಿ ಬಸಮ್ಮ. ಏಕೆ ಅಕ್ಕ? ಒಳಗೆ ಹೋಗಿ ಹಾಲು, ಹೋಳಿಗೆ, ತುಪ್ಪ, ಕರಿಗಡಬನ್ನು ತೆಗೆದುಕೊಂಡು ಬಾರೆ. ಶಿವಶಿವ ಶಿವಶಿವ ಶಿವಶಿವ ಶಿವಶಿವ. ತಾಯಿಗಳೇ, ನನಗೆ ಕರಿಗಡಬನ್ನು ಮೊದಲು ನೀಡಿರಿ, ಅವುಗಳ ಮೇಲೆ ನಾನು ಬಹು ಪ್ರೀತಿ ತಾಯಿ. ಅವೆಲ್ಲ ಸಜ್ಜಾದವ್ರಿ. ಈಗ ಆಗಲಿ ತಾಯಿ, ಅದರಲ್ಲಿ ಒಂದು ತಾಲಿ ತುಪ್ಪ ಆದರೆ ಸಾಕು. ಅವು ಸಜ್ಜಾದವ್ರಿ. ಅಮ್ಮ, ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾತ್ರ ಮರೆಯಬೇಡ ತಾಯಿ. ಯಾವತ್ತೇರದವ್ರಿ. ಆಗಲಿ ನನ್ನಮ್ಮ, ಆದಷ್ಟು ಬೇಗನೆ ನೀಡಿರಮ್ಮ. ಶಿವಶಿವ ಶಿವಶಿವ ಶಿವಶಿವ. ಬಡಿ ಬೇಡಿರಮ್ಮ ತಾಯಿಗಳಿಗೆ, ಬಡಿ ಬೇಡಿರಿ ಅಮ್ಮಗಳಿರ. ಸುಮ್ಮ ಸುಮ್ಮನೆ ಗಾಳಿಯನ್ನು ಗುದ್ದಿ ಮೈಯನ್ನೇ ಮೆತ್ತಗೆ ಮಾಡಿಕೊಳ್ಳಬೇಡಿ. ನಿಮ್ಮಂಥ ಪಾಪಾತ್ಮರ ಜೊತೆಯಲ್ಲಿ ಇರಲು ಬೇಸತ್ತು. ಆ ಗುಡ್ಡದ ಮಲ್ಲನ ಗತಿಯೆಂದು ಕಾಡನ್ನೇ ಸೇರಿರಬಹುದು. ಅಮ್ಮಗಳಿರ, ಈ ಜಂಗಮನ ತಿರಸ್ಕಾರದ ಫಲವು ನಿಮಗೆ ಶೀಘ್ರದಲ್ಲೇ ಲಭಿಸುವುದು. ಅಜ್ಞಾನಿಗಳೇ, ಮಹಾಪಾಪಿಗಳೇ. ಮಲ್ಲೇಶ, ಮಲ್ಲಿಕಾರ್ಜುನ, ನನ್ನಯ್ಯ,

ಈಗ ಹೋಗಿ ಇಬ್ಬರದು ಪಾದವನ್ನು ಹಿಡಿದುಕೊಳ್ಳುವೆ. ಮಗು ಮಲ್ಲಮ್ಮ. ಏನಪ್ಪ? ನಿನ್ನ ಪತಿಯಾದ ಭರಮರೆಡ್ಡಿಯು ಬಂದು ಬಹಳ ಹೊತ್ತಾಯ್ತು. ನನ್ನಮ್ಮ ಅವನನ್ನು ಉಪಚರಿಸು ತಾಯಿ. ಎಲ್ಲಿ ತಂದೆ? ಅಲ್ಲಿರುವನು ನೋಡು ತಾಯಿ. ಎಲ್ಲಪ್ಪ? ಆ ಮರದ ಮರೆಯಲ್ಲಿ ನಿಂತಿರುವನು ನೋಡು. ಶಿವ ಶಿವ, ಎಲ್ಲಿ ತಂದೆ? ಅವನೇ ನೋಡು ತಾಯಿ. ಎಲ್ಲಪ್ಪ? ಮುಂದಕ್ಕೆ ಹೋಗಿ ನೋಡು. ಶಿವ ಶಿವ, ಸಾಕ್ಷಾತ್ ಮಲ್ಲಿಕಾರ್ಜುನ ರೂಪಿಯಾದ ನನ್ನ ಪತಿದೇವರು. ನಮಸ್ಕರಿಸುವನು ಸ್ವಾಮಿ. ಇದು ನೋಡಿ, ನೀನು ನನ್ನ ಕಾಲಿಗೆ ಯಾಕೆ ಬೀಳ್ತೀಯ ಅಂಗಲ್ಲ. ನೋಡಿ, ನಿನ್ನ ಭಕ್ತಿಯ ಪ್ರಭಾವದಿಂದ ಈ ಕಬ್ಬಿಣದ ಮೂಳಿ ಹೋಗಿ ಬಂಗಾರದ ಆಗಿ ಬಿಟ್ಟಿದೆ ನೋಡೆ. ಶಿವ ಶಿವ, ಮಲ್ಲೇಶ, ಮಲ್ಲಿಕಾರ್ಜುನ. ಹಾ, ಈಗೊಳೆ ನೋಡಿ, ನಾನು ಈಗ ಹೋಗಿ ಬರ್ತೀನಿ ಅಂಗಲ್ಲ. ಏನು ಹೇಳಿ ಸ್ವಾಮಿ? ನಾನು ಏನು ಹೋಗಿ ಬರ್ತೀನಿಲ್ಲ. ಏನು ಸ್ವಾಮಿ? ಹಾ, ದೇವ, ಮಲ್ಲೇಶ, ಮಲ್ಲಿಕಾರ್ಜುನ. ಮಲ್ಲಿ ನೋಡ, ಬಂಗಾರದ ಕೊಡಲೆ ಆಗತ್ತಿದ್ರು ನಿನ್ನ ಭಕ್ತಿಯ ಪ್ರಭಾವದಿಂದ ಹೇಗಾದ್ರೆ ಮಾಡಿ ನಾನು ಅವ್ರನ್ನ ಕೊಂದ ಬರ್ತೇನೆ. ಸರಿ ಬೇಡ ಸ್ವಾಮಿ. ಕೊಂದ ಬರ್ತೀನಿ. ಸರಿ ಬಿಡಾಗಿರಿ. ಸರಿ ಬೇಡ, ಸರಿ ಹೋಳಾಡ. ಅಪ್ಪ ಬೇಡ ಸ್ವಾಮಿ. ನನ್ನಪ್ಪ ಮಲ್ಲೇಶ, ಮಲ್ಲಿಕಾರ್ಜುನ ಬೇಡ ಸ್ವಾಮಿ, ಬೇಡ. ನಾ ಕೊಂದ ಬೇಡ. ಸರಿ ಹೊಳಗ ಬಟ್ಟ. ನನ್ನ ಸ್ವಾಮಿ. ಹೋ ಹೋ, ನಿನ್ನ ಮಲ್ಲಯ್ಯನನ್ನು ನನಗೆ ಭೇಟಿ ಮಾಡಾಗ್ರ. ಆಯ್ತು ಸ್ವಾಮಿ. ದೇವ, ಮಲ್ಲೇಶ, ಮಲ್ಲಿಕಾರ್ಜುನ, ನನ್ನಪ್ಪ ಸತಿಪತಿಗಳಾದ ನಮಗೆ, ಸತಿಪತಿಗಳಾದ ನಮಗೆ ನಿನ್ನ ನಿಜರೂಪವನ್ನು ತೋರಿಸಿ ಪಾವನಗೊಳಿಸುತ್ತಂದೆ. ಪಾವನಗೊಳಿಸು. ಹಾ ನೋಡ, ನಮಗೆ ಇಬ್ಬರಿಗೆ ಕೊಡೆ ಅಂಗ್ರ. ಆಯ್ತು ಸ್ವಾಮಿ. ಹೋ ಹೇಳ್ತೀನಿ ನಾನು ಈಗ. ತೋರೋತ್ತೀವಿ ರೂಪೋ ಮಲ್ಲಯ್ಯ ಬಾರೋ ಜ್ಞಾನ ದೀಪ ಮಲ್ಲಯ್ಯ ತೋರೋತ್ತೀವಿ ಬಾರೋ ಜ್ಞಾನ ದೀಪ ಮಲ್ಲಯ್ಯ ತೋರೋತ್ತೀವಿ ರೂಪ ಮಲ್ಲಯ್ಯ ಬಾರೋ ಜ್ಞಾನ ದೀಪ ಅಪಹಾರ ಮಾಯಾ ಸಂಸಾರ ದೂರ ಅಪಹಾರ ಮಾಯಾ ಸಂಸಾರ ದೂರ ತೋರೋತ್ತೀವಿ ಪರಮ ಜ್ಯೋತಿ ದೇವ ಮಂಗಳ ಜೈ ದೇವ ಪರಮ ಜ್ಯೋತಿ.